ಅದು ಎಷ್ಟು ನಮ್ಮ ಒಂದು 6 ಅಡಿ 8 ಬತ್ತು ಅಂದ್ರೆ ಒಳ್ಳೆ ಇಳುವರಿ ಅಂತ. 6 ಅಡಿ ಬರಬೇಕು, ಗೊನೆ ಬಂದು ಒಂದು 1/2 ಅಡಿ 3/4 ಅಡಿ ಬರುತ್ತೆ ಒಂದೊಂದು ಗೊನೆ ಒಂದೊಂದು ಗೊಂಚು. 1 ಎಕರೆಗೆ 4 ಕ್ವಿಂಟಲ್ ಇಂದ 4.5 ಕ್ವಿಂಟಲ್ ಗಂಟ್ಲು ಇಳುವರಿ ತೆಗಿಬಹುದು. ಆ ಟೈಮಲ್ಲಿ ಮಳೆ ಕಮ್ಮಿ ಬೀಳ್ಬೇಕು, ಇದಕ್ಕೆ ತುಂಬಾ ಮಳೆ ಕಡಿಮೆ, ನೀರಾವರಿ ಇಲ್ಲ ಅಂದ್ರೂ ನಡೀತದೆ. ಈಗ ಮಳೆಗಾಲ ಈಗ ಹಾಕ್ಬಿಟ್ರೆ ಕಟಾವ್ ಬರುತ್ತಲ್ಲ ಆ ಟೈಮಲ್ಲಿ ಮಳೆ ಬೀಳಬಾರದು. ಹೂವಾಗ ಟೈಮಲ್ಲೂ ಜಾಸ್ತಿ ಮಳೆನೂ ಬೀಳಬಾರ್ದು. ಹೂವಾಗ ಟೈಮಲ್ಲಿ ಮಳೆ ಬಿದ್ರೆ ಏನಾಯ್ತದೆ ಅಂದ್ರೆ ಆ ಸಣ್ಣ ಸಣ್ಣ ಹೂವು ಇರೋದ್ರಿಂದ ಅದಕ್ಕೆ ಜೇನುಳ ಜಾಸ್ತಿ ಮುತ್ತುತ್ತೆ ಬಂದು ಬಂದು, ಆಗೆಲ್ಲ ಉದುರು ಬಿಡ್ತದೆ ಮಳೆ ಆದ್ರೆ. ಮಳೆ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಇಳುವರಿ ಆಯ್ತದೆ, ತೊಂದರೆ ಇಲ್ಲ. ಈಗ ಅಲ್ಲಿ ಬದನೆ ಹಾಕಿದೀವಿ ಅಂತ ಹೇಳಿದ್ವಲ್ಲ, ಅದ್ರ ಪಕ್ಕದಲ್ಲಿ ಈಗ ಜಮೀನ್ ಐತೆ, ಈಗ ಮತ್ತೆ ಈ ವರ್ಷ ಹಾಕ್ತಿವಿ. ಈಗ ನವೆಂಬರ್ಗೆ ಹಾಕರೆ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿಲಿ ಮಳೆ ಬರಲ್ಲ, ಆ ಟೈಮ್ ಕಟಾವ್ಗೆ ಕರೆಕ್ಟ್ ಆಗಿ ಬರುತ್ತೆ. ಏನ್ ಬೇಸಾಯ ಕ್ರಮಗಳು ಅನುಸರಿಸಬೇಕು ಅದಕ್ಕೆ? ಸರ್ ಬಾರಿ ಈಸಿ, ಅದಕ್ಕೆ ನಾವು ಸಾವಯವ ಗೊಬ್ಬರದ ಇದ್ರಿಂದ ಅದೇನ್ ಜಾಸ್ತಿ ಗೊಬ್ಬರ ಏನ್ ಕೇಳಲ್ಲ. ಇಲ್ಲ 20-20 ಇಲ್ಲ DAP ಸ್ವಲ್ಪ ಸಿಂಪಲ್ ಕೊಟ್ಕೊಂಡ್ರೆ ಸಾಕು. ಅದು ಒಂದ್ ಮೈ ಒಂದೇ ಒಂದ್ಸಲ ಬಿತ್ತನೆ ಮಾಡುವಾಗ ಒಂದ್ ಸ್ವಲ್ಪ ಕೊಡ್ಬೇಕು. ಅದಾದ್ಮೇಲೆ ಒಂದ್ ತಿಂಗಳು ಆದ್ಮೇಲೆ ಹೂವು ಗೊಂಡೆ ಹುಳ ಒಂದು ಶುರು ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕಡಿಯೋಕೆ, ಆಗ ಹೂ ಕಡಿಯೋ ಟೈಮ್ ಒಂದ್ಸಲ ಕೊಟ್ರೆ ಸಾಕು. ಈಗ ನಿಮ್ಗೆ ಅದೇನೋ ಗೊತ್ತೇ ಇರಲಿಲ್ಲ ಅಲ್ವಾ, ಚಿಯಾ ಬೆಳೆ ಅಂತ ಹೇಳಿ ಒಂದಿದೆ ಅಂತ ಗೊತ್ತಿರಲಿಲ್ಲ, ಹೆಂಗ್ ಬೆಳಿಬೇಕು ಅಂತ ಗೊತ್ತಿರಲಿಲ್ಲ, ಹೆಂಗ್ ತಿಳ್ಕೊಂಡ್ರಿ ಅದೆಲ್ಲ? ಅದನ್ನ ನಮ್ ತಂದೆಯವರು ಟಿವಿ ನಲ್ಲಿ ನೋಡ್ತಾ ಇರ್ತಾರೆ, ಆಮೇಲೆ ಮೊಬೈಲ್ ನಲ್ಲಿ ಆಪ್ ಎಲ್ಲಿ ಬತ್ತಾಯ್ತು, ಈ ತರ ಮಾಡಿದ್ರೆ ಈ ತರ ಇದೆ, ಈ ತರ ಮಾರ್ಕೆಟ್ ಈ ತರ ಇದೆ ಅಂತ. ನಾಗ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದ್ ನೋಡಿ, ಆಗ HD ಕೋಟೆಯಿಂದ ಬೀಜ ತರಿಸಿದ್ದು, ನಮ್ ರಿಲೇಶನ್ ಅವರು ಹೇಳಿದ್ರು ಮಾಡಬಹುದು ಮಾಡಿ ಅಂತ. ಆಗ ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಈಗ್ಲೂ ಬರುತ್ತೆ ಗೇಲ್ ಅಂತ, ನಮ್ ಕಡೆ ಎಲ್ಲ ಗೇಲ್ ಅಂದ್ರೆ ಬರಲ್ಲ, ಚಿಯಾ ಬೆಳೆ ಅಂತ ಅಂದ್ರೆ ಬರುತ್ತೆ. ಅದನ್ನ ನೋಡ್ಕೊಂಡು ನಮ್ಗೆ ಅನುಭವ ತಗೊಂಡ್ವಿ ನಾವು. ಹೆಂಗೆ ಮಾರಾಟ ಮಾಡೋದು ಅದನ್ನ? ಮೊದ್ಲೆಲ್ಲವ HD ಕೋಟೆಗೆ ಹೋಗ್ಬೇಕಿತ್ತು, ಈಗ HD ಕೋಟೆಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೈಸೂರಲ್ಲಿ ಒಬ್ರು ಸೇಟುಗಳು ತಗೋತಾ ಇದಾರೆ, ಅದನ್ನ ನಮ್ಮ ಹತ್ರ ಅವ್ರು ತಗೊಂಡು ಅವ್ರ ಪ್ಯಾಕ್ ಮಾಡಿ ಎಲ್ಲ ಎಕ್ಸ್ಪೋರ್ಟ್ ಕಳಿಸ್ತಾರಂತೆ ಅವ್ರು, 5-5 KG, 10-10 KG ಮಾಡಿ. ನಾನು ಹೋಗಿ ನೋಡ್ಕೊಂಡ್ ಬಂದೆ, ನಾವು ಇಲ್ಲಿ ತಗೊಂಡೋಗಿದ್ ಬೀಜನ ಅವರು ನಾವು ರಾಗಿ ಹೆಂಗೆ ಕ್ಲೀನ್ ಮಾಡ್ತೀವಿ ಮಿಷಿನ್ ಅಲ್ಲಿ ಆತರ ಕ್ಲೀನ್ ಮಾಡ್ತಾರೆ, ಜಳ್ಳಿರೋದು ಮತ್ತೇನಾದ್ರು ಸ್ವಲ್ಪ ಸೆತ್ತೆ ಗಿತ್ತೆ ಇದ್ರೆ ನಾವು ರಾಗಿ ತರ ಕ್ಲೀನ್ ಮಾಡಿ ನಾವು ಮಿಲ್ ಕೊಡ್ತೀವೋ ಅದೇ ತರ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಡಬಲ್ ಕೋಟ್ ಪ್ಲಾಸ್ಟಿಕ್ ಹಾಕಿ ಪ್ಯಾಕ್ ಮಾಡಿ ಕಳ್ಸೋ. ನಾನು ಕಣ್ಣಾರ ನೋಡಿದೀನಿ ಹೋಗಿ, ನಮ್ ಇಂಡಿಯಾದಲ್ಲಿ ತಿನ್ನೋರು ಕಮ್ಮಿ ಅನ್ಕೋತೀನಿ, ಎಲ್ಲ ಹೊರದೇಶಕ್ಕೆ ಜಾಸ್ತಿ ಹೋಯ್ತದೆ ಅನ್ಸುತ್ತೆ ಸರ್. ಅದು ನೀವೇನು ಬಳಕೆ ಮಾಡ್ಲಿಲ್ವಾ? ನಾವೇ ಮಾಡ್ಲಿಲ್ಲ. ಏನ್ ಬಳಕೆ ಮಾಡಬಹುದು, ಹೇಗ್ ಮಾಡೋದು ಅದನ್ನ? ಸರ್ ನಾವು ತಿನ್ಬಹುದು, ನಾವು ಎಳ್ ತರನ ಇರುತ್ತೆ, ತಿಂದಿದೀವಿ ನಾವು ಸ್ವಲ್ಪ ಹಂಗೇನೆ. ಅಂದ್ರೆ ನಾವು ಮುದ್ದೆಗೆಲ್ಲ ಹಾಕ್ಬೋದು ಅಂತಾರೆ, ಆದ್ರೆ ನಾವು ಯಾವಾಗ್ಲೂ ಹಾಕ್ಲಿಲ್ಲ. ಎಷ್ಟು ಆಯ್ತು ಮತ್ತೆ ಹೆಂಗೆ ಮಾರಾಟ ಮಾಡಿದ್ರಿ ಸರ್? ಅವಾಗ ರೈಟ್ ಕಡಿಮೆ ಇತ್ತು, ಅವಾಗ ಬಂದು 22,000 ರೂಪಾಯಿನ ಕೊಟ್ಟು ಬಂದ್ವಿ ಕ್ವಿಂಟಲ್. ಹಂಗಾಗಿ ನಮ್ಗೆ ಅದ್ರಲ್ಲಿ ಖರ್ಚೇನ್ ಜಾಸ್ತಿ ಬಂದಿರ್ಲಿಲ್ಲ. 1 ಎಕರೆಗೆ 1.5 KG ಬೀಜ ಆದ್ರೆ ಹೆಚ್ಚು, 3.5 KG ಸಾಕು ಅಂದ್ರೆ ಕೆಲವ್ರಿಗೆ ಹಾಕಕ್ ಬರಲ್ಲ, ಮರಳು ಒಂದ್ಸತಿ ಜಾಸ್ತಿ ಬಿದ್ದ ಬಿಡ್ತದೆ, ಒಂದ್ ಕಮ್ಮಿ ಇರ್ತದೆ. ಕರೆಕ್ಟ್ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ 1 ಎಕರೆಗೆ 1 KG ಅದ ಬೀಜ. ಆಗ ನಮ್ಗೆ ಬರೀ 250 ರೂಪಾಯಿ ಕೊಟ್ಟಿದ್ರು ಆವಾಗ ಬೀಜನ, ಇವಾಗ 500 ರೂಪಾಯಿ ಇದೆ. ಇವತ್ತಿನ ರೈಟ್ 50,000 ಇದೆ ಕ್ವಿಂಟಲ್. ಕೊಯ್ಲು ಕಟಾವು ಎಲ್ಲ ಹೆಂಗೆ? ಅದ್ರದ್ದು ಮುಂಜಾನೆ ಕಟಾವು ಮಾಡ್ಬೇಕು, ಬೆಳಿಗ್ಗೆ 6 ರಿಂದ ಬಿಸಿಲು ಬರೋವರೆಗೆ 11 ಗಂಟೆ ಒಳಗಡೆ ಕಟಾವು ಮಾಡ್ಬೇಕು. ಕಟ್ ಮಾಡಿ ಇಟ್ಬಿಟ್ರು ನಡೀತದೆ, ಅಲ್ಲೆಲ್ಲ ಇಟ್ಬಿಟ್ಟು ಅದು ಡ್ರೈ ಆಯ್ತದೆ ಒಂದ್ ದಿವಸ 2 ದಿವಸದಲ್ಲಿ. ಆಮೇಲೆ ತೆಗಿವಾಗ್ಲೂ ಅಷ್ಟೇ, ಬೆಳಿಗ್ಗೆ 6 ರಿಂದ 10 ಗಂಟೆ ಒಳಗಡೆ ಅದನ್ನ ಎತ್ಕೊಂಡ್ ಬಂದ್ಬಿಡ್ಬೇಕು, ಯಾಕೆ ಬ್ಯಾಸ್ತಿ ಬಿಸಿಲಾಯ್ತಾ ಆಯ್ತಾ ಆಯ್ತಾ ಅದು ಉದ್ರಕ್ ಶುರು ಆಯ್ತದೆ ಅಳ್ಳಾಡ್ಸ್ತಾ ಇದ್ರೆ. ಅದನ್ನ ನಾವೇನ್ ಮಾಡಿದ್ವಿ, ಟಾರ್ಪಲ್ ಹಾಸ್ಕೊಂಡು ಟ್ರಾಕ್ಟರ್ ಹೊಡೆದು ಕ್ಲೀನ್ ಮಾಡ್ಕೋಬಹುದು. ಒಳ್ಳೆ ದುಡ್ಡು ಆಯ್ತು ಅದರಲ್ಲೂ ಕೂಡ. ಹೌದು ಸರ್, ಆಯ್ತು. ಸಾಮಾನ್ಯವಾಗಿ ನಮ್ಮ ಹೊಳೆಸಪುರದ ಭಾಗದಲ್ಲಿ ಗೆಣಸ್ ಬೆಳೆಯೋದಿಲ್ಲ, ನಿಮ್ಗೆ ಯಾಕೆ ಗೆಣಸು ಬೆಳಿಬೇಕು ಅಂತ ಅನಿಸ್ತು? ಕೊಣ್ಣನೂರ್ ಹತ್ರ ನಮ್ಮ ಮತ್ತೆ ಕೊಟ್ಟಿದ್ವಿ ಇಲ್ಲಿಂದ, ಅವರು ಬೆಳೆದಿದ್ರು ಚೆನ್ನಾಗಿ, ಅವರು ಇಳುವರಿ ಬಂದಿತ್ತು. ಆಗ ನಮ್ಮ ಅತ್ತೆಯವರು ಅಂದ್ರು 1 ವರ್ಷ ಹಾಕಪ್ಪ ತಂದಿ ನೋಡೋಣ ಅಂತ. ಆಗ ನಾವು 1.5 ಎಕರೆ ಇತ್ತಲ್ಲ, ಚೆಂಡು ಹಾಕಿ ಬಿಟ್ಟಿದ್ದು, ಆ ವರ್ಷ ಆಯ್ತು ನೆಕ್ಸ್ಟ್ಗೆ ತಡ್ರಿ ಹಾಕಿ ಬಿಡೋಣ, ಇದೊಂದು ಬೆಳೆ ನೋಡ್ಬಿಡೋಣ ಅನ್ಬಿಟ್ಟು ಅದ್ 4 ತಿಂಗಳು ಸಾಕು, ರೈಟು ಚೆನ್ನಾಗಿ ಸಿಕ್ತು, KG 11 ರೂಪಾಯಿ. ಆಗ ಒಳ್ಳೆ ಇಳುವರಿ ಬಂತು, 13 ಟನ್ ಗೆಣಸು ಆಗ್ಬಿಡ್ತು. ಆಗ ನಮ್ಗೆ ಒಳ್ಳೆ ಲಾಭ ಆಯ್ತು, ಅದ್ರ ಖರ್ಚು ಕಡಿಮೆ, 2 ಸತಿ ಗೊಬ್ಬರ, ಆ ಬೀಜಕ್ಕೇನು ದುಡ್ಡಿಲ್ಲ, ತಕೊಬಂದಿದ್ ಎಕ್ಸ್ಪೆನ್ ಚಾರ್ಜ್ ಅಷ್ಟೇ ಬಂದಿದ್ದು, ಅಲ್ಲಿಂದ ಬಾಡಿಗೆ ತಂದ್ವಿ ನೆಟ್ಕೊಂಡ್ವಿ. ಹಂಗಾಗಿ ನಮ್ಗೆ ನಮ್ಮ ಅತ್ತೆಯವರೇ ಬಂದು ಹಿಂಗೆ ನೆಡ್ಬೇಕು ಅಂತ ತೋರಿಸಿ, 1.5-3 ಅಡಿಗೆ ಒಂದೊಂದು ಅಮ್ಮ ನೆಡ್ಸಿ ನಮ್ಮ ಅತ್ತೆ ಹೈಟ್ ಮಾಡಿಸಿ, ಆಮೇಲೆ ನಾವು ಗುದ್ದಲೆಲ್ಲ ಮಣ್ಣು ಕೊಟ್ಟು ಹೈಟ್ ಮಾಡಿದ್ರಿಂದ ಒಳ್ಳೆ ಒಂದೊಂದು ಗೆಣಸು 2 KG, 2.5 KG ಗಂಟ್ಲು ಬರೋವು. ಹಂಗಾಗಿ ಒಳ್ಳೆ ಇಳುವರಿ ಬಂತು. ಹೆಂಗೆ ಅದ್ರದ್ದು ನಾಟಿ ಮಾಡೋದು ಎಲ್ಲ? ಅದನ್ನು ಅಷ್ಟೇ ಸರ್, 3 ಅಡಿ

ಆಕಾಶವಾಣಿ ಹಾಸನ. ಕೇಳುಗರೆ, ಈಗ ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:51 ಹಾಗೂ 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 9:00 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. 9:30 ಗಜಲ್ಗಳು. 10:00 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿದ್ವಾನ್ ಎಆರ್ ಕೃಷ್ಣಮೂರ್ತಿ ಅವರಿಂದ ವೈಲಿನ್ ವಾದನ ಪ್ರಸಾರವಾಗಲಿದೆ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾ ಎಂಎಸ್ ಆಶಾದೇವಿ ಅವರಿಂದ. 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ವಾಲ್ಮಿ ಜಲ ನೆಲ ಜಾಗೃತಿ. ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಧಾರವಾಡ. 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 9:05 ಸುಮಧುರ. 9:35 ಭಾವಗೀತೆಗಳು. 9:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಮೇಘಸ್ಫೋಟ ಮಾನವ ನಿರ್ಮಿತವೇ? ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ನಿವೃತ್ತ ಪ್ರಾಧ್ಯಾಪಕ ಡಾ ವಿಎನ್ ನಾಯಕ್. 10:00 ಹೊಸ ಗಾನ ಭಜನ. 11:00 ಫುಲ್ವಾರಿ ಗೀತೋಂಕ ಆಂಗನ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 11:30